ಗೃಹ ವಿಜ್ಞಾನ ವಿಭಾಗದಲ್ಲಿ. ಇವರನ್ನ ಮಾತನಾಡಿಸೋಣ, ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. ತಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೂಡ ಈ ಕಾರ್ಯಕ್ರಮದ ನಂತರ ತಾವು ಮನೆಯಲ್ಲಿ ಕೂತ್ಕೊಂಡು ಒಂದು ಪತ್ರವನ್ನು ನಮಗೆ ಬರೀರಿ. ಆ ಪತ್ರಗಳಿಗೆ ಮತ್ತೆ ಅವರಿಂದ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಮನೆ. ಶಿಲ್ಪಾ ಅವರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಮಕ್ಕಳ ಕಾಳಜಿಯನ್ನು ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕು. ಯಾಕಂದರೆ ನಮ್ಮ ಮಕ್ಕಳು ನಾಳೆಯ ಪ್ರಜೆಗಳು, ಅವರಿಗೆ ಒಳ್ಳೆಯ ಆಹಾರ ಒಳ್ಳೆಯ ಆರೋಗ್ಯ ಇದ್ದರೆ ತಾನೇ ನಾವೆಲ್ಲ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಿಸ್ಲಿಕ್ಕೆ ಸಾಧ್ಯ ಅಲ್ಲ. ಹೌದು ಮೇಡಮ್, ಬೇಸಿಗೆ ತುಂಬ ಇದೆ, ಈಗಾಗಲೇ ಸೆಕೆ ಶುರು ಆಗಿದೆ. ಎಲ್ಲರೂ ಯೋ ಎಷ್ಟು ಬಿಸಿಲು ಎಷ್ಟು ಬಿಸಿಲು ಅಂತ ಇದ್ದಾರೆ. ಅವರಿಗೆಲ್ಲ ತಾವು ಮಾಹಿತಿಯನ್ನು ಕೊಡ್ರಿ. ಆರೋಗ್ಯ ಅಂದ ತಕ್ಷಣ ಆಹಾರ ಅನ್ನೋದು ಮೊದಲನೇ ಸ್ಥಾನ ಪಡಿತೈತಿ. ನಾವು ಆಹಾರವನ್ನು ಸರಿಯಾಗಿ ತಗೊಂಡ್ರೆ ನಮ್ಮ ಆರೋಗ್ಯನೂ ಸರಿಯಾಗಿರ್ತೈತಿ. ಹೀಗಾಗಿ ನಾವು ಬೇಸಿಗೆಯಲ್ಲಿ ನಾವು ಯಾವ ರೀತಿ ನಾವು ಆಹಾರ ತಿಂದರೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಮಾಹಿತಿನ ನಾನಿವತ್ತು ತಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದ್ದೀನಿ. ನೋಡ್ರಿ ಶಿಲ್ಪ ಅವರೇ, ಬಹಳಷ್ಟು ಜನರಿಗೆ ಈಗೀಗ ಏನಾಗ್ತಿದೆ ಅಂತಂದರೆ ಯಾವುದನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ. ಬಹಳ ಬಿಸಿಲಿದ್ರೆ ಅಯ್ಯೋ ಬಿಸಿಲು ಅಂತಂತೀವಿ, ಬಹಳ ಚಳಿ ಇದ್ದ ತಕ್ಷಣ ಅಯ್ಯೋ ಚಳಿ ಅಂತಂತೀವಿ. ಈ ಬೇಸಿಗೆ ಇನ್ನೂ ಶುರು ಆಗ್ತಿದೆ ಆಗ್ತಿದೆ, ಈಗಾಗಲೇ ಎಲ್ಲರೂ ಅಯ್ಯೋ ಭಾಳ ಬಿಸಿಲು ಭಾಳ ಬಿಸಿಲು ಅಂತಲೇ ಇದ್ದಾರೆ. ಅದರಲ್ಲೂ ಮಕ್ಕಳಂತೂ ಈಗ ಪರೀಕ್ಷೆ ಆದಮೇಲೆ ಅವ್ರಿಗೆ ರಜೆ ಬಿಟ್ಬಿಡ್ತಾರಲ್ಲ, ಹೊರಗಡೆ ಆಟ ಆಡೋದು, ಏನು ಕೈಗೆ ಸಿಕ್ಕದು ತಿನ್ನೋದು, ಹೊರಗಡೆ ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಏನಾದರೂ ತೊಗೊಂಡು ತಿನ್ನೋದು ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಅದರಿಂದ ಅವ್ರ ಕಾಳಜಿ ವಿಶೇಷ ಗಮನವನ್ನು ನಾವು ಕೊಡಲೇಬೇಕಲ್ಲ. ಈ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಜನರು ನಮ್ಗೆ ತಡ್ಕೊಳಿಕ್ಕೆ ಆಗೋದಿಲ್ಲ, ಭಾಳ ಬಿಸಿಲು ಭಾಳ ಬಿಸಿಲು ಅಂತಾರೆ. ಈಗ ಇಲ್ಲಿವರೆಗೂ ಅಯ್ಯೋ ಚಳಿ ಅಷ್ಟಿದೆಯಲ್ಲ, ಈ ಸಾರಿ ಚಳಿ ತುಂಬ ಇದೆ ಹಾಗೆ ಹೀಗೆ ಅಂತೆಲ್ಲರೂ ಅಂತಿದ್ರಲ್ಲ, ಈಗ ಬಿಸಿಲಿನ ಬಗ್ಗೆ ಕಂಪ್ಲೇಂಟ್ಸು ಸ್ಟಾರ್ಟ್ ಆಯಿತು. ಇಲ್ಲಿ ಮಕ್ಕಳ ಕಾಳಜಿ ನಾವು ವಿಶೇಷವಾಗಿ ಗಮನ ಕೊಡಲೇಬೇಕಾಗ್ತದೆ. ಯಾಕಂದರೆ ಪರೀಕ್ಷೆ ಒತ್ತಡದಲ್ಲಿ ನಮ್ಮ ಮಕ್ಕಳು ಇರ್ತಾರೆ, ಅದು ಮುಗಿದ ತಕ್ಷಣ ರಜೆ ಶುರು ಆಗ್ತದೆ. ರಜೆ ಅಂದರೆ ಅವ್ರಿಗೆ ಬಹಳ ಉಲ್ಲಾಸ ಉತ್ಸಾಹ ಬಂದುಬಿಡ್ತದೆ, ಯಾಕಂದರೆ ಇಷ್ಟು ದಿವಸ ಓದಿನ ಒಂದು ಒತ್ತಡದಲ್ಲಿ ಇರ್ತಾರಲ್ಲ. ಹೀಗಾಗಿ ಹೊರಗಡೆ ಎಲ್ಲಿ ಬೇಕಲ್ಲಿ ಓಡಾಡೋದು, ಸಿಕ್ಕ ಸಿಕ್ಕಲ್ಲಿ ನೀರು ಕುಡಿಯೋದು, ಬಿಸಿಲಲ್ಲ, ಅದಕ್ಕೆ ಏನು ಕಾಳಜಿ ತಗೊಳ್ಬೇಕು ಅಂತ ಹೇಳಬೇಕು. ಶಾಲೆ ರಜೆ ಕೊಡೋದು ಒಂದು ವಿಷಯ ಇರಲಿ, ಮಾರ್ಚ್ ಏಪ್ರಿಲ್ ಬಂತಂದ್ರೆ ಮದುವೆಗಳ ಸೀಸನ್ ಬೇರೆ. ಈ ಮಕ್ಕಳಿಗೆ ನಾವು ಚೆನ್ನಾಗಿ ಕಾಣಲಿ ಅಂತ ಹೇಳಿ ನಮಗೆ ತಿಳಿ ತಿಳಿದು ಬಟ್ಟೆಯನ್ನ ಹಾಕ್ತೀವಿ, ಹಾಗೆ ಹೊರಗಡೆ ಕರ್ಕೊಂಡೋಗಿ ಅದು ಇದು ಎಲ್ಲ ತಿನ್ನಿಸೋದು ಎಲ್ಲ ಮಾಡ್ತೀವಿ. ಆದ್ರೆ ನಾವು ಈ ಬೇಸಿಗೆ ಬಂದಾಗ ಆ ಮಕ್ಕಳಿಗೆ ಏನು ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಹೀಗಾಗಿ ನಾವು ಆಹಾರದ ಬಗ್ಗೆ ಹಾಗೆ ಅವರ ಉಡುಪುಗಳ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ಬೇಕಾಗತ್ತೆ. ಅಂದಾಗ ಮಾತ್ರ ಮಕ್ಕಳು ನಮಗೆ ಕಿರಿಕಿರಿ ಮಾಡೋದಿಲ್ಲ, ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಹೀಗಾಗಿ ನಾವು ಅವರ ಮೊದಲೇದು ಆಹಾರ ಅಂತ ವಿಷಯಕ್ಕೆ ಬಂದಾಗ ಅವರಿಗೆ ನಾವು ಬೇಸಿಗೆಗೆ ತಕ್ಕಂತ ಆಹಾರ ಅಂದ್ರೆ ಹೆಚ್ಚಿಗೆ ಪ್ರಮಾಣದ ನೀರಿರುವಂತ ಆಹಾರನ ಕೊಡೋದ್ರಿಂದ ದ್ರವರೂಪದ ಆಹಾರ ಅಂದ ತಕ್ಷಣ ಚೆನ್ನಾಗಿ ಅವರಿಗೆ ಹಣ್ಣುಗಳನ್ನ ತಿನ್ಸೋದಿರ್ಲಿ. ಹಣ್ಣುಗಳು ಅದರಲ್ಲೂ ನಾವು ನಮ್ಮ ನೈಸರ್ಗಿಕವಾಗಿನೇ ಈಗ ಬೇಸಿಗೆಯಲ್ಲಿ ನಮಗೆ ದೊರೆತಕ್ಕಂಥ ಹಣ್ಣುಗಳಾದಂಥ ಕಲ್ಲಂಗಡಿ ಹಣ್ಣಿರ್ಬೋದು, ದ್ರಾಕ್ಷಿ ಹಣ್ಣಿರ್ಬೋದು, ಇವೆಲ್ಲ ನೋಡಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಮಗೆ ಲಭ್ಯ ಆಗ್ತಾ ಇದೆ. ಅಂದರೆ ಬೇಸಿಗೆಗೆ ನಾವು ನೀರಿರುವಂಥ ಆಹಾರ ಚೆನ್ನಾಗಿ ತಿನ್ನಬೇಕು ಅನ್ನೋ ಉದ್ದೇಶದಿಂದ ನಮಗೆ ನಿಸರ್ಗನೇ ಕೊಟ್ಟಿರುವಂಥ ಆಹಾರಗಳು ಅಂತ ಹೇಳ್ಬೋದು. ಅವುಗಳನ್ನು ನಾವು ಹೆಚ್ಚಿಗೆ ಮಕ್ಕಳಿಗೆ ತಿನ್ನಿಸೋದಿರ್ಬೋದು, ಎಳೆನೀರನ್ನು ಕುಡಿಸೋದಿರ್ಬಹುದು, ಹಾಗೆ ಸೌತೆಕಾಯಿ ತಿನ್ನಿಸೋದಿರ್ಬೋದು, ನಿಂಬೆ ಜ್ಯೂಸನ್ನು ಕುಡಿಸೋದಿರ್ಬೋದು, ಈ ರೀತಿ ಎಲ್ಲವನ್ನ ನಾವು ಮೇಲಿನ ಮೇಲೆ ಮಾಡ್ತಾ ಇದ್ರೆ ಮಕ್ಕಳಲ್ಲಿ ನಿರ್ಜಲೀಕರಣ ಆಗೋದಿಲ್ಲ. ಹೆಚ್ಚಾನ ಹೆಚ್ಚು ರೋಗಗಳು ನಮಗೆ ನಿರ್ಜಲೀಕರಣ ಆಗೋದ್ರಿಂದ ದೇಹಕ್ಕೆ ಬರುತ್ತೆ. ಕೆಲವು ಸಣ್ಣ ಮಕ್ಕಳಾದರೆ ಹೇಳ್ಕೊಳ್ಳೋದಕ್ಕೆ ಅವಕ್ಕೆ ಬಾಯಿ ಇರೋದಿಲ್ಲ, ಅವಕ್ಕೆ ನೀರು ನಮಗೆ ಬೇಕು ಅಂತಲೂ ಹೇಳೋಕ್ಕಾಗೋದಿಲ್ಲ, ಕಿರಿಕಿರಿ ಮಾಡ್ತಾ ಇರುತ್ತೆ. ಕಿರಿಕಿರಿ ಮಾಡಿದಾಗ ನಾವು ಏನೋ ಆಗಿದೆ ಅಂತ ಅರ್ಥ ಮಾಡ್ಕೊತೀವಿ. ಆದರೆ ಅವುಗಳಿಗೆ ನಾವು ನೀರನ್ನು ಮೇಲಿಂದ ಮೇಲೆ ಕುಡಿಸ್ತಾ ಇರೋದು ಬಹಳ ಒಂದು ಒಳ್ಳೆಯ ಒಂದು ಕೆಲಸ ಅಂತ ಹೇಳ್ಬೋದು. ಈಗ ಶಿಲ್ಪ ಅವರೇ, ನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳಿರಿ. ನೀರಂದರೆ ಕೆಲವರು ಕಾಯಿಸಿದ ನೀರೇ ಕುಡಿಬೇಕು, ಅಥವಾ ಅದರಲ್ಲಿ ಕೆಲವರು ಬಡೆ ಸೊಪ್ಪು ಜೀರಿಗೆ ಇಂಥದ್ದು ಹಾಕಿ ಕುದಿಸಿ ಇಟ್ಕೊಂಡು ಕುಡಿತಾರೆ, ಇನ್ನು ಕೆಲವರು ಬೇವಿನ ಸೊಪ್ಪು ಅದು ಹಾಕಿ ಇಟ್ಕೊಳ್ತಾರೆ. ಈ ಥರ ಏನಾದರೂ ವಿಶೇಷ ಕ್ರಮಗಳನ್ನು ಕೈಗೊಳ್ಬೇಕಾ? ಬೇಸಿಗೆ ಅಂದ ತಕ್ಷಣ ಈ ಬಡೆ ಸೊಪ್ಪು ಜೀರಿಗೆ ಪುದೀನ ಹಾಕೋದು ಅದು ಒಳ್ಳೆ ಅಭ್ಯಾಸನೇ. ಜೊತೆ ಜೊತೆಗೆ ಕೆಲವೊಬ್ರು ಏನ್ ಮಾಡ್ತಾರೆ, ಅತೀ ತಂಪಾಗಿರುವಂತ ನೀರನ್ನ ಕುಡಿತಾರೆ. ಅಂದ್ರೆ ಫ್ರಿಜ್ಗಳಲ್ಲಿ ಇಟ್ಬಿಟ್ಟು ಅತೀ ತಂಪಾಗಿ ಅಥವಾ ಮೇಲೆ ಫ್ರೀಜರ್ ಅಲ್ಲಿ ಇಡ್ತಾರೆ, ಅತಿ ಶೀತಲವಾಗಿ ಅದನ್ನ ಮಾಡ್ಕೊಂಡ್ಬಿಟ್ಟು ಕುಡಿತಾರೆ. ಅದು ಬಹಳ ತಪ್ಪು ಅಂತ ಹೇಳ್ಬೋದು. ಸ್ವಲ್ಪ ತಣ್ಣಗಿದ್ರೆ ನಮಗೆ ಏನ್ ತೊಂದರೆ ಆಗುತ್ತೆ ಹೇಳ್ಬಿಡಿ. ತೊಂದರೆ ಏನಾಗುತ್ತೆ ಅಂತಂದ್ರೆ, ನಾವು ಅತಿ ತಣ್ಣಗಿರೋ ನೀರು ಕುಡಿಯೋದಕ್ಕೂ ಬರೀ ತಣ್ಣಗಿರುವಂತ ನೀರು ಕುಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬರೀ ತಣ್ಣಗಿರೋ ನೀರು ಆದ್ರೆ ನಾವು ಜಾಸ್ತಿ ನೀರನ್ನ ಕುಡಿಬಹುದು. ಅತಿ ತಣ್ಣಗಿರೋ ನೀರನ್ನ ಕುಡಿದಾಗ ನಮಗೆ ಅಷ್ಟೊಂದು ಬಹಳ ಕಡಿಮೆ ಒಂದು ಕ್ವಾಂಟಿಟಿನ ನಾವು ಕುಡಿಬೇಕಾಗತ್ತೆ. ಯಾಕಂದ್ರೆ ಬಹಳ ತಣ್ಣಗಿರೋದ್ರಿಂದ ನಾವು ಜಾಸ್ತಿ ನೀರನ್ನ ಕುಡಿಯೋಕ್ಕಾಗೋದಿಲ್ಲ. ನಮಗೆ ನಿರ್ಜಲೀಕರಣ ಮತ್ತೆ ಇನ್ನೊಂದು ರೀತಿಯಾಗಿ ನಿರ್ಜಲೀಕರಣ ಬರೋ ಸಾಧ್ಯತೆ ಇದೆ. ಹಾಗಾಗಿ ಅತಿ ತಣ್ಣಗಿರುವಂತ ನೀರು ಬೇಕಾಗಿಲ್ಲ. ನಮ್ಮ ರೂಮ್ ಟೆಂಪರೇಚರ್ ಏನಂತೀವಲ್ಲ, ಕೊಠಡಿಯ ಒಂದು ಉಷ್ಣತೆಗೆ ತಕ್ಕಂಥ ನೀರನ್ನು ಕುಡಿದ್ರೂ ಸಹ ನಮಗೆ ದಾಹ ಹಿಂಗುತ್ತೆ, ಹಾಗೆ ನಮ್ಮ ದೇಹಕ್ಕೆ ಬೇಕಾದಂಥ ನೀರು ಸಹ ಸಿಗುತ್ತೆ. ಇನ್ನು ಕೆಲವರು ನೀರಲ್ಲಿ ಐಸ್ ಹಾಕಿ ಕುಡಿತಾರಲ್ಲ. ಹೌದು, ಕೆಲವೊಬ್ಬರ ದೇಹಕ್ಕೆ ಮಂಜುಗಡ್ಡೆ ಅಥವಾ ತಣ್ಣಗಿರೋ ನೀರು ಆಗಿ ಬರುತ್ತೆ, ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಅತಿ ತಂಪನೆ ನೀರು ಕುಡಿದ್ರೆ ನಮಗೆ ಅದು ಹೆಚ್ಚಿಗೆ ನೀರನ್ನು ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಐಸನ್ನು ಹಾಕಿ ಕುಡಿಯೋದ್ರಿಂದ ಇನ್ನೂ ಏನಾಗಬಹುದು ಅಂತಂದರೆ, ಅದು ಐಸನ್ನು ಮಂಜುಗಡ್ಡೆನವರು ಯಾವಾಗ ಮಾಡಿಟ್ಟಿರ್ತಾರೆ ಅಂತ ಅದನ್ನು ನಮಗೆ ತಿಳ್ಕೊಳಕ್ಕಾಗೋದಿಲ್ಲ. ಮೊನ್ನೆ ಇಟ್ಟಿರ್ಬೋದು, ಅದರ ಹಿಂದಿನ ದಿನ ಇಟ್ಟಿರ್ಬೋದು, ಅದು ನಮಗೆ ಫ್ರೆಶ್ ವಾಟರ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಆದಷ್ಟು ತಣ್ಣಗಿರೋ ನೀರು, ಅತಿ ತಣ್ಣಗಿರೋ ನೀರಿಗಿಂತ ತಣ್ಣಗಿರೋ ನೀರು, ಅಥವಾ ಅದಕ್ಕೂ ಒಳ್ಳೆ ಒಂದು ಇದು ಅಂತಂದ್ರೆ ಹೂಜಿ ಅಥವಾ ನಾವೇನು ಮಡಿಕೆ ಅಂತೀವಲ್ಲ, ನಮ್ಮ ಪೂರ್ವಜರೇನು ಬಳಸ್ತಾ ಇದ್ರು ಅವು ಬಹಳ ಒಳ್ಳೆ ಒಂದು ವಿಧಾನ ಅಂತ ಹೇಳಬಹುದು. ಈಗ ಮನೆಯಲ್ಲಿ ಹೂಜಿ ಮಡಿಕೆ ಇಲ್ಲ ಅಂತಂದ್ರೆ ಈ ನಮ್ಮ ಮನೆಯಲ್ಲಿ ತಾಮ್ರದ ಮತ್ತು ಹಿತ್ತಾಳೆ ಕೊಡಗಳು ಇರ್ತದಲ್ಲ, ಅದಕ್ಕೂ ಒದ್ದೆ ಸುತ್ತಿ ಇಡ್ತಾರಲ್ಲ. ಹೌದು, ಆ ರೀತಿನೂ ಮಾಡಬಹುದು. ನಾವು ತಾಮ್ರದ ಒಂದು ಕೊಡದಲ್ಲಿ ನೀರನ್ನ ತುಂಬಿಸಿಟ್ಬಿಟ್ಟು ಅದಕ್ಕೆ ನಾವು ಒಂದು ತಣ್ಣನೆ ಬಟ್ಟೆನ ಸುತ್ತಿಟ್ರೆ ಅದು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಇನ್ನ ಕೆಲವರು ಈ ನೀರಿಗೆ ಪಚ್ಚಕರ್ಪುರ, ತುಳಸಿ ಇಂಥದೆಲ್ಲ ಹಾಕಿ ಕುಡಿತಾರಲ್ಲ, ಏನಾದರೂ ಲಾಭ ಇದೆಯಾ ಅದರಿಂದ? ತುಳಸಿ ಪುದೀನ ಇವೆಲ್ಲ ಹಾಕೋದು ಒಳ್ಳೆಯದೇ, ಯಾಕಂದ್ರೆ ಅವು ನಮಗೆ ಗೊತ್ತಿರುವಂತದ್ದು ತುಳಸಿಗೆ ಒಳ್ಳೆ ಗುಣ ಇದೆ ಅಂತ ಹೇಳಿ. ಆದ್ರೆ ಕರ್ಪೂರ ಹೇಗೆ ಮಾಡಿರ್ತಾರೆ ಏನು ನಮಗೆ, ನಾವು ಅದನ್ನ ನೋಡಿರೋದಿಲ್ಲ. ಆದಷ್ಟು ಆ ತರದನ್ನ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಈಗ ನೀರಿನ ಬಗ್ಗೆ ಹೇಳಿದ್ರಿ, ದ್ರವ ರೂಪದ ಆಹಾರ ಅಂತ ಹೇಳಿದ್ರಿ, ಇನ್ನು ಘನ ಪದಾರ್ಥಗಳನ್ನು ನಾವು ಆರೋಗ್ಯಕ್ಕೆ ಬೇಕಲ್ಲ. ಹೌದು, ಅಲ್ಲಿ ಏನಾದ್ರು ಕಾಳಜಿ ತಗೊಳ್ಬೇಕಾ? ಅತಿಯಾದ ಬಿಸಿಯಾಗಿರುವಂತ ಆಹಾರ ಮಕ್ಕಳಿಗೆ ಕೊಡಕ್ ಹೋಗ್ಬೇಡಿ. ಅತಿ ಬಿಸಿ ಆಹಾರ ಕೊಟ್ಟಾಗ ಏನಾಗುತ್ತೆ, ಹೋಗೋದಿಲ್ಲ ಮಕ್ಕಳಿಗೆ. ಅಲ್ಲದೇ ಒಮ್ಮೆಲೆ ಹೆಚ್ಚಿಗೆ ಆಹಾರ ಕೊಡೋದು ಸೂಕ್ತ ಅಲ್ಲ. ಆಗಾಗ ಏನು, ನಾವು ಹೇಗಿದ್ರು ಮಕ್ಕಳಿಗೆ ಬೇಸಿಗೆಯಲ್ಲಿ ರಜೆ ಇರುತ್ತೆ, ಮಕ್ಕಳಿಗೆ 2 ತಾಸಿಗೆ ಒಂದು ಸರ್ತಿ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಆಹಾರನ ಕೊಡೋದು ಒಳ್ಳೆಯದು. ಒಮ್ಮೆಲೆ ನಾವು ಹೆಚ್ಚಿಗೆ ಕೊಟ್ಟಾಗ ಮಕ್ಕಳಿಗೆ ಅದು ಹೋಗದೇನೆ ಇರಬಹುದು, ತಿನ್ಲಿಕ್ಕೆ ಆಗದೇನೆ ಇರಬಹುದು, ಅಥವಾ ಮಕ್ಕಳಿಗೆ ಅದು ಜೀರ್ಣಕ್ರಿಯೆ ಆಗದೇ ಇರಬಹುದು. ಹೀಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಗಾಗ ಮೇಲಿಂದ ಮೇಲೆ ಆಹಾರ ಕೊಡೋದು ಒಳ್ಳೆಯದು. ಈಗ ದ್ರವರೂಪದ ಆಹಾರಗಳು ಯಾವ ಯಾವ್ದು ಬಳಸಿದ್ರೆ ಒಳ್ಳೇದು? ಈಗ ನಮ್ಮಲ್ಲಿ ಏನು ರಾಗಿ ಗಂಜಿ ಅಥವಾ ಮುಂಚೆ ಏನ್ ಮಾಡ್ತಾ ಇದ್ರು, ಅಂಬ್ಲಿ ಅಂತೆಲ್ಲ ಮಾಡ್ತಾ ಇದ್ರು, ಕಟ್ಟಂಬ್ಲಿ, ಮಜ್ಜಿಗೆಯನ್ನ ಹಾಕೊಂಡ್ಬಿಟ್ಟು ಕುಡಿಯೋದು, ಅದು ಬಹಳ ಒಳ್ಳೆ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಯಾಕಂದ್ರೆ ಮಜ್ಜಿಗೆ ಅಂದ್ರೆ ಅದ್ರಲ್ಲಿ ನಮಗೆ ಪ್ರೋಬಯೋಟಿಕ್ಸ್ ಅಂತೀವಿ, ಸೂಕ್ಷ್ಮಾಣು ಜೀವಿಗಳಿರ್ತಾವು, ಅವು ನಮ್ಮ ದೇಹದೊಳಗಡೆ ಹೋದ್ರೆ ಅವು ನಮಗೆ ಒಳ್ಳೆ ಒಂದು ಪರಿಣಾಮವನ್ನ ನೀಡ್ತಾವು. ಹಿಂಗಾಗಿ ಆ ರೀತಿ ಮಜ್ಜಿಗೆ ಮೊಸರು ಇರತಕ್ಕಂಥ ಆಹಾರಗಳು ಹೆಚ್ಚಿಗೆ ಸೇವನೆ ಮಾಡಿದ್ರೆ ದೇಹಕ್ಕೆ ತಂಪು ಆಗತ್ತೆ, ಹಾಗೇನೆ ನಮ್ಮ ದೇಹಕ್ಕೆ ಬೇಕಾದಂಥ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ನಮ್ಮ ಏನು ಕರುಳಿನಲ್ಲಿ ಒಳಪದರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಅವುಗಳ ಸಂಖ್ಯೆಯನ್ನ ನಾವು ಹೆಚ್ಚಿಗೆ ಮಾಡ್ದಂಗಾಗತ್ತೆ. ಅದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯು ಸಹ ಹೆಚ್ಚಾಗ್ತದೆ. ಶಿಲ್ಪ ಅವರು ಹೇಳಿದ್ರೆ ಅಂಬ್ಲಿ ಮಾಡಬಹುದು ರಾಗಿಯಿಂದ ಅಂತ, ಯಾವ ತರ ಮಾಡಬೇಕು? ಈ ಜೋಳದ ಅಂಬ್ಲಿ ಇರಬಹುದು, ಹಾಗೇನೆ ರಾಗಿ ಅಂಬ್ಲಿ ಇರಬಹುದು, ಈ ತರದ ಒಂದು ಅಂಬ್ಲಿಗಳನ್ನ ಮಾಡಿ ಕುಡಿಸೋದನ್ನು ಸಹ ಮಕ್ಕಳಿಗೆ ಅಥವಾ ನಾವು ಕುಡಿಯೋದು ಬಹಳ ಆರೋಗ್ಯಕರ ಅಂತ ಹೇಳ್ಬಹುದು. ಈ ಅಂಬ್ಲಿ ಮಾಡಿ ಮುಂಚಿನ ಜನ ಎಲ್ಲ ಏನ್ ಮಾಡ್ತಾ ಇದ್ರು, ಅದರಲ್ಲಿ ಮಜ್ಜಿಗೆಯನ್ನ ಬೆರೆಸ್ತಾ ಇದ್ರು. ಮಜ್ಜಿಗೆ ಬೆರೆಸೋದು ಸಹ ಒಂದು ಒಳ್ಳೆಯ ಒಂದು ಆರೋಗ್ಯಕರ ವಿಧಾನ ಅಂತ ಹೇಳ್ಬಹುದು. ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಇರ್ತವು, ಹೀಗಾಗಿ ಅವು ನಮ್ಮ ದೇಹಕ್ಕೆ ಒಂದು ತಂಪನ್ನ ಕೊಡೋದ್ರ ಜೊತೆಗೆ ಇಮ್ಯುನಿಟಿ ಏನಂತೀವಿ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತವು. ಈ ರಾಗಿ ಅಂಬ್ಲಿನ ಹೇಗೆ ಮಾಡೋದು ಅಂತಂದ್ರೆ, ನಾವು ರಾಗಿನ ತೊಳೆದು ಅದನ್ನ ಒಣಗಿಸಿ ಗಿರಣಿಗೆ ಹಾಕ್ಸ್ಕೊಂಬಂದು ನೀರಲ್ಲಿ ಕಲಸಿ ಕುದಿಸ್ತಾರೆ. ಅದಕ್ಕಿಂತನೂ ಒಳ್ಳೆ ವಿಧಾನ ಯಾವುದು ಅಂತಂದ್ರೆ ಅದನ್ನ ನಾವು ಮಾಲ್ಟಿಂಗ್ ಮಾಡೋದು. ಮಾಲ್ಟಿಂಗ್ ಅಂತಂದ್ರೆ ನಮ್ಮ ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುವ ರೀತಿ ಅದನ್ನ ಮಾಡೋದು. ಅದು ಹೇಗೆ ಅಂತಂದ್ರೆ, ರಾಗಿಯನ್ನ ನಾವು ಮೊಳಕೆ ಕಟ್ಟಿ ಅದನ್ನ ಮೊಳಕೆಯನ್ನ ನಾವು ತಿಕ್ಕಿಬಿಟ್ಟು, ಅಂದ್ರೆ ಮೊಳಕೆ ಕಾಳನ್ನ ಒಣಗಿಸಿ ಆಮೇಲೆ ಆ ಮೊಳಕೆ ಮೇಲೆ ಬಂದಿರತಕ್ಕಂತ ಬಿಳಿ ಭಾಗವನ್ನ ತಿಕ್ಕಿ ಕೇರಿ ತೆಗೆದು ಅದನ್ನ ಬಿಸಾಕ್ಬಿಡ್ಬೇಕು. ಆಗ ಏನ್ ರಾಗಿ ಉಳಿದಿರ್ತದೆ ಅದನ್ನ ನಾವು ಗಿರಣಿಗೆ ಹಾಕ್ಸಿ ಅಥವಾ ಹಿಟ್ಟನ್ನ ಮಾಡಿ ಅದನ್ನ ಸೋಸಿ ಬಿಟ್ಟು ಬಳಸೋದು ಒಳ್ಳೇದು. ಹಾಗೇನೆ ಇದಕ್ಕೆ ನಾವು ಬೇಕು ಅಂತಂದ್ರೆ ಹೆಸರು ಕಾಳನ್ನ ಇದೇ ರೀತಿ ಸೆಪರೇಟ್ ಆಗಿ ನಾವು ಅದನ್ನ ಮೊಳಕೆ ಬರೆಸಿ ಮೊಳಕೆಯನ್ನ ಅದನ್ನ ಒಣಗಿಸ್ಬಿಟ್ಟು ಮೊಳಕೆ ಭಾಗವನ್ನ ತೆಗೆದು ಮತ್ತೆ ಹಿಟ್ಟು ಮಾಡಿಸಿ ನಾವು ಅದನ್ನು ಸಹ 2:1 ಪ್ರಪೋರ್ಷನ್ ಅಂತೀವಿ. ಅಂದ್ರೆ ಎರಡು ಭಾಗ ರಾಗಿ ಇದ್ರೆ ಒಂದು ಭಾಗ ನಾವು ಈ ಹೆಸರು ಕಾಳನ್ನ ಬಳಸಿದ್ರೆ ಒಳ್ಳೇದು. ಇವುಗಳನ್ನ ನಾವು ಆಮೇಲೆ ಎರಡನ್ನೂ ಮಿಶ್ರಣ ಮಾಡಿಬಿಟ್ಟು ಅಂಬ್ಲಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಕುಡಿಯೋದು ಒಳ್ಳೇದು. ಇದು ಮಕ್ಕಳಿಗೂ ಸಹ ದೇಹಕ್ಕೆ ಬೇಗ ಡೈಜೆಷನ್ ಆಗುತ್ತೆ, ಅಂದ್ರೆ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತೆ. ಶಿಶುಗಳಿಗೂ ಸಹ ಈ ರೀತಿ ಆಹಾರ ನಾವು ಕೊಡೋದು ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಬರೀ ಇಡೀ ಕಾಳನ್ನೇ ನಾವು ಹಿಟ್ಟು ಮಾಡಿಸಿದ್ರೆ ಮಕ್ಕಳಲ್ಲಿ ಭೇದಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನಮಗೂ ಕೆಲವೊಬ್ಬರಲ್ಲಿ ಭೇದಿ ಆಗ್ಬೋದು ಅಥವಾ ಕೆಲವೊಬ್ಬರಲ್ಲಿ ಮಲಬದ್ಧತೆ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಶಿಲ್ಪ ಅವರೇ, ಮಕ್ಕಳಿಗೆ ದ್ರವ ರೂಪದ ಆಹಾರ ಯಾವ ರೀತಿಯಾಗಿ ಕೊಡಬೇಕು, ನೀರಿನ ಬಳಕೆ ಎಷ್ಟು ಯಾವ ಥರ ಒಳ್ಳೆಯದು, ದಿನಕ್ಕೆ ಸುಮಾರು ಒಂದು ಎಷ್ಟು ಲೀಟರ್ ನೀರು ಕುಡಿಬೇಕು ಮಕ್ಕಳು? ಸಾಮಾನ್ಯವಾಗಿ ನಾವು ಒಂದು ಆಹಾರ ತಜ್ಞ ಆಗಿ ನಾವು ಹೇಳೋದು ಏನು ಅಂತಂದರೆ, ಕೆಲವೊಬ್ರು ಹೇಳ್ತಾರೆ ನಾವು 8 liters ಕುಡಿಬೇಕು 6 liters, ಆದರೆ ಅದೆಲ್ಲ ತಪ್ಪು ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ, ಅಂದರೆ ಅಡಲ್ಟ್ಸ್ ಏನಂತೀವಲ್ಲ ನಾವು ವಯಸ್ಕರು, ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು, ಅದರಲ್ಲಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ನಾವು, ಆ ಕ್ಯಾಲೋರೀಸ್ ಶಕ್ತಿಯ ಪ್ರಮಾಣ 2000 chilrayಷ್ಟು ನಾವು ಬೇಕಾಗುತ್ತೆ ನಮ್ಮ ಒಬ್ಬ ಮನುಷ್ಯನಿಗೆ, ಆರೋಗ್ಯವಂತ ಮನುಷ್ಯನಿಗೆ. ಆ ಒಂದು ಕ್ಯಾಲೋರಿಗೆ ಸಮನಾಗಿ 1 ml ಅಂತ ಹೇಳ್ತೀವಿ. ಅಂದರೆ ನಾವು 2000 calorie ನಮ್ಮ ದೇಹಕ್ಕೆ ಬೇಕಂದರೆ 2 liters + 500 ml, ಅಂದರೆ 2.5 liters ನೀರು ನಮಗೆ ಸಾಕು. ಆದರೆ ನಾವು ಇರೋದು ಬಿಸಿಲು ನಾಡಲ್ಲಿ, ಹೀಗಾಗಿ ನಮ್ಮ ದೇಹದಿಂದ ನೀರಿನ ಪ್ರಮಾಣ ಹೆಚ್ಚಿಗೆ ಹೋಗ್ತಾ ಇರುತ್ತೆ. ಯಾಕಂದರೆ ನಾವು ಬೆವರು ಜಾಸ್ತಿ ಬರುತ್ತೆ, ಹಾಗಾಗಿ 1-2 liters ಹೆಚ್ಚಿಗೆ ತಗೊಂಡ್ರೂ ನಮಗೆ ಒಳ್ಳೆಯದೇ ಅಂತ ಹೇಳ್ಬೋದು. ಮಕ್ಕಳಿಗೂ ಅಷ್ಟೇ, ಅವರ ದೇಹ ತೂಕಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾದಂಥ ಕ್ಯಾಲೋರಿಯ ಪ್ರಮಾಣಗಳು 1-1.5 liters ನೀರು ಅವರಿಗೆ ಬೇಕಾಗುತ್ತೆ. ಆದರೆ ಬೇಸಿಗೆಯಲ್ಲಿ 1 liter ಹೆಚ್ಚಿಗೆ ಕುಡಿಸಿದ್ರು ಒಳ್ಳೆಯದೇ. ಶಿಲ್ಪ ಅವರೇ, ಉಡುಪಿನ ಬಗ್ಗೆ ಈಗ ಸ್ವಲ್ಪ ಮಾಹಿತಿ ನಮ್ಮ ಕೆಳಗರಿಗೆ ಕೊಡಬೇಕು. ಯಾಕಂದರೆ ಬೇಸಿಗೆಯಲ್ಲಿ ನಾವು ಎಂಥ ಉಡುಪುಗಳನ್ನು ಧರಿಸಿದ್ರೆ ಒಳ್ಳೆಯದು, ಮಕ್ಕಳಿಗೆ ಕೆಲವು ಸಮಸ್ಯೆಗಳನ್ನು ಹೇಳಲಿಕ್ಕಾಗಲ್ಲ, ಹೌದು, ಹೀಗಾಗಿ ಪಾಲಕರೇ ಕಾಳಜಿ ತಗೊಳ್ಬೇಕಾಗುತ್ತೆ. ಹೌದು, ಬೇಸಿಗೆ ಬಂತಂದ್ರೆ ಎಲ್ರಿಗೂ ಕಷ್ಟನೇ ಅಂತ ಹೇಳ್ಬೋದು. ಅದರಲ್ಲೂ ನವಜಾತ ಶಿಶುಗಳು ಮತ್ತು ಮಕ್ಕಳು ಬಹಳ ತೊಂದರೆಯನ್ನ ಅನುಭವಿಸ್ತವೆ. ಏಕೆಂದ್ರೆ ಅವುಗಳಿಗೆ ತಮಗಾಗ್ತಿರೋ ತೊಂದರೆನ ಹೇಳ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಇದರಿಂದ ಕಾರಣ ಇಲ್ದಂಗೆ ಅವು ಅಳ್ತವೆ, ಮತ್ತೆ ನಿದ್ರಾಹೀನತೆ ಆಗ್ತಾವ. ಅವು ನಿದ್ರಾಹೀನತೆ ಆಗೋದ್ರ ಜೊತೆಗೆ ನಮಗೂ ಸಹ ತಾಯಂದಿರಿಗೂ ಸಹ ನಿದ್ರಾಹೀನತೆ ಆಗ್ತಾವ. ಹಿಂಗಾಗಿ ಮಕ್ಕಳಿಗೆ ನಾವು ಮೆತ್ತಗಿರುವಂತಹ ಗಂಜಿ ಇಲ್ಲದಂತಹ ಕಾಟನ್ನಿನ ಬಟ್ಟೆಗಳು ಬಹಳ ಆರಾಮದಾಯಕವಾಗಿರ್ತವು. ಯಾಕಂದ್ರೆ ಹತ್ತಿ ಬಟ್ಟೆಗಳ ಯಾಕೆ ಅಂತಂದ್ರೆ, ಹತ್ತಿ ಬಟ್ಟೆಗಳು ಆ ಬೆವರನ್ನ ಹೀರ್ಕೊಳ್ಳುವಂತ ಒಂದು ಗುಣ ಇರೋದ್ರಿಂದ ಅವುಗಳ ಚರ್ಮಕ್ಕೆ ತಂಪನ್ನ ಕೊಡ್ತವೆ. ಅದೇ ನಾವು ಪಾಲಿಯೆಸ್ಟರ್ ಅಥವಾ ಟೆರ್ಲಿನ್ ಬಟ್ಟೆಗಳು ಅಥವಾ ಪಾಲಿಯೆಸ್ಟರ್ ಹಾಗೂ ಕಾಟನ್ ಎರಡು ಮಿಕ್ಸ್ ಇರುವಂತ ಬಟ್ಟೆಗಳು, ಈ ತರದ ಏನಾದ್ರೂ ಬಟ್ಟೆಗಳು, ಕೃತಕ ಏನ್ ನೂಲಿನಿಂದ ಮಾಡಿದಂತ ಬಟ್ಟೆಗಳು ಅಂತ ಏನ್ ಹೇಳ್ತೀವಿ, ಅವುಗಳನ್ನ ಹಾಕಿಡಿದ್ರೆ ಬಿಸಿಲಿನ ತಾಪದಿಂದ ಬಂದಂತ ಆ ಬೆವರನ್ನ ಅವುಗಳಿಗೆ ಹೀರ್ಕೊಳ್ಳೋದಕ್ಕೆ ಆಗದೇನೆ ಆ ಬೆವರು ಅಲ್ಲೇ ಉಳಿದುಕೊಳ್ಳೋದ್ರಿಂದ ಚರ್ಮದ ಉರಿ ಆಗಿರಬಹುದು, ಹಾಗೆ ಬೆವರಿನ ವಾಸನೆ ಸಹ ಬರುತ್ತೆ. ಹಾಗೆ ಈ ಚರ್ಮದ ಮೇಲೆ ಬೆವರು ಉಳ್ಕೊಳ್ಳೋದ್ರಿಂದ ಆ ರ್ಯಾಶಸ್ ಅಂತಂದೇನ್ ಹೇಳ್ತೀವಿ ನಾವು, ಸ್ಕಿನ್ ರ್ಯಾಶಸ್ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ. ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ನಾವು ಹೆಚ್ಚು ಬೆಲೆ ಬಾಳೋ ಉಡುಪಿಗಿಂತ ಹಿತಕರವಾಗಿರುವಂತ ಬಟ್ಟೆಯನ್ನ ಹಾಕೋದು ಬಹಳ ಒಳ್ಳೆಯದು. ಅದರಲ್ಲೂ ಈಗ ಬೇಸಿಗೆ ಅಂದ ತಕ್ಷಣ ಮದುವೆ ಸೀಸನ್ ಅಂತ ಹೇಳ್ತೀವಿ, ಮಾರ್ಚ್ ಏಪ್ರಿಲ್ ನಲ್ಲಿ ಮದುವೆಗಳು ಜಾಸ್ತಿ, ಎಲ್ಲರಿಗೂ ಹೆತ್ತವರಿಗೆ ತಮ್ಮ ಮಕ್ಕಳು ಚೆನ್ನಾಗಿ ಕಾಣಬೇಕು ಅನ್ನೋದು ಇದ್ದೇ ಇರುತ್ತೆ. ಪ್ರತಿಷ್ಠೆ ಗೌರವ, ನಾವು ಒಳ್ಳೆ ಬಟ್ಟೆ ಅಥವಾ ಕಾಸ್ಟ್ಲಿ ಬಟ್ಟೆ ಹಾಕೋದ್ರಿಂದ ಸಿಗುತ್ತೆ ಅನ್ನೋ ಒಂದು ಅವರಲ್ಲಿರುತ್ತೆ. ಹೀಗಾಗಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಇಷ್ಟವಿಲ್ಲದೆ ಇದ್ರು ಅಂದ್ರೆ ಅವರಿಗೆ ಕಿರಿಕಿರಿ ಆಗುವಂತ ಬಟ್ಟೆಗಳನ್ನ ಆ ಮಕ್ಕಳಿಗೆ ಹಾಕಿ ಬಿಡ್ತಾರೆ. ಇದರಿಂದ ಅಲ್ಲದೆ ಕಾಟನ್ ಬಟ್ಟೆಗಳನ್ನ ಹಾಕೋ ಬದಲಾಗಿ ಈ ನೆಟ್ ಇರುವಂತ ಬಟ್ಟೆಗಳು, ಪಾಲಿಸ್ಟರ್ ಬಟ್ಟೆಗಳು, ಈ ತರದ ಬಟ್ಟೆಗಳನ್ನೆಲ್ಲ, ಅದರಲ್ಲೂ ಹಳ್ಳಿ ಊರುಗಳಿಗೆ ಹೋದಾಗ ಬಹಳ ಒಂದು ಕಿರಿಕಿರಿ ಉಂಟು ಮಾಡುವಂತ ಬಟ್ಟೆಗಳನ್ನ ಹೆಣ್ಮಕ್ಳು ಮಕ್ಕಳಿಗೆ ಹಾಕ್ತಾರೆ. ಇದರಿಂದ ಈ ರ್ಯಾಶಸ್ ಪ್ರಾಬ್ಲಮ್, ಹಾಗೇನೆ ಮಕ್ಕಳು ಕಿರಿಕಿರಿ ಮಾಡೋದು ಹೆಚ್ಚಿಗೆ ಆಗುತ್ತೆ. ಶಿಲ್ಪ ಅವರೇ, ಆಗತಾನೆ ಹುಟ್ಟಿದಂತ ಮಕ್ಕಳಿಗೆ ಹೂವು ಅಂತ ಕರೀತಾರೆ. ಹೂವಿನ ತರ ಅಷ್ಟು ಕೋಮಲ ಇರ್ತವೆ, ಮುಟ್ಟಿದ್ರೆ ಮಾಸು ಅಂತ ಅವ್ರದ್ದು ಚರ್ಮ ಇರ್ತದೆ ಮಕ್ಕಳದ್ದು. ಆಗತಾನೆ ಹುಟ್ಟಿದ ಮಕ್ಕಳಿಗೆ ಪಾಪ ಅವಕ್ಕೇನು ಹೇಳಿಕ್ ಗೊತ್ತಾಗಲ್ಲ, ಏನೂ ತಿಳಿಯಲ್ಲ. ಅಂತ ಸ್ಥಿತಿಲಿ ತಾಯಂದ್ರು ಮನೆ ಜನರೆಲ್ಲ ಬಹಳ ಕಾಳಜಿ ತಗೊಳ್ಬೇಕಾಗುತ್ತೆ. ಇಂಥ ಒಂದು ವಾತಾವರಣ ಹವಾಮಾನದಲ್ಲಿ, ಅತಿಯಾದ ಬಿಸಿಲಿದ್ದು ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ಬೇಕು. ಅಂಥ ಮಕ್ಕಳ ಬಗ್ಗೆ ಕಾಳಜಿನೇ ಜಾಸ್ತಿ ಬೇಕು. ಅದರಲ್ಲೂ ಇಂಥ ಬಿಸಿಲು ನಾಡು, ಇಂಥ ಅತಿಯಾದ ಬಿಸಿಲಲ್ಲಿ ಓಡಾಡಬೇಕಾದ್ರೆ, ಈಗ ನೀವು ಹೇಳಿದಿರಿ ಸಭೆ ಸಮಾರಂಭ ಮದುವೆ ಎಲ್ಲ ಬರೋದು ಬೇಸಿಗೆ ಕಾಲದಲ್ಲೇ. ನಾನು ಎಷ್ಟು ಸಾರಿ ವಿಚಾರ ಮಾಡ್ತಿರ್ತೀನಿ, ಇಂಥ ಬಿಸಿಲೊಳಗೆ ವಸಂತ ಮಾಸ ಬಂದುಬಿಡ್ತದೆ, ಎಲ್ಲ ಗಿಡದಲ್ಲೂ ಇಂಥ ಒಂದು ಚೈತನ್ಯ ಹೋಗ್ತಿರ್ತದೆ, ಚಿಗುರು ಚಿಗುರು ಎಲೆಗಳು ಬರ್ತವೆ, ಹೂಗಳು ಬರ್ತವೆ. ಆ ಗಿಡಗಳಿಗೆ ದೇವರು ಎಂಥ ಶಕ್ತಿ ಕೊಟ್ಟನಲ್ಪ ಅಂತ ಅನ್ನಿಸ್ತಿರ್ತದೆ ನೋಡಿದಾಗೆಲ್ಲ. ಈ ಹುಟ್ಟಿದಂಥ ಮಕ್ಕಳು ಕೂಡ ಅಷ್ಟೇ ಕೋಮಲವಾಗಿರ್ತವೆ ಒಂದು ಚಿಗುರು ಎಲೆ ಇದ್ದಂಗೆ. ಏನು ಕಾಳಜಿ ತಗೊಳ್ಬೇಕು ಹೇಳಿ. ಈ ನವಜಾತ ಶಿಶುಗಳಿಗೆ ಡಾಕ್ಟರ್ಗಳು ಏನು ಹೇಳ್ತಾರೆ, ಹುಟ್ಟಿದ ತಕ್ಷಣ ಮಗುವಿಗೆ ಚೆನ್ನಾಗಿ ಬಟ್ಟೆಯಲ್ಲಿ ಸುತ್ತಿ ಇಡಿ ಮಕ್ಕಳನ್ನ, ಯಾಕಂದರೆ ತಾಯಿ ಗರ್ಭದಲ್ಲಿ ಅದು ಬೆಚ್ಚಿಗಿರುತ್ತೆ, ಹೊರಗಡೆ ಬಂದ ಮೇಲೂ ಅದು ಬೆಚ್ಚಿಗಿರಬೇಕು, ಒಂದು ವಾರ 15 ದಿನ ಅಂತೂ ಅದನ್ನು ಸುತ್ತ ಇಡಬೇಕು ಅನ್ನೋದನ್ನ ವೈದ್ಯರು ಹೇಳ್ತಾರೆ. ಈಗ ಅನೇಕ ಮನೆಯಲ್ಲಿ ವಯಸ್ಸಾದವರು ಇರ್ತಾರಲ್ಲ ಅಜ್ಜಿಗಳು, ಅವರೆಲ್ಲ ತಮ್ಮ ಹಳೆಯ ಹಳೆಯ ಬಟ್ಟೆಗಳನ್ನ ಕಾಟನ್ ಸೀರೆಗಳನ್ನ ಎತ್ತಿಡ್ತಿದ್ರು. ಹೌದು, ಯಾಕಂದ್ರೆ ಎಲ್ಲಿ ಮಕ್ಕಳು ಹುಡ್ತಾವ ಅಲ್ಲಿ ಕೊಟ್ಟು ಕಳಿಸೋಣ, ಹಳೆಯ ಕಾಟನ್ ಬಟ್ಟೆ ಮೆತ್ತಗಿರ್ತದೆ, ಅದನ್ನ ಮಕ್ಕಳಿಗೆ ಬೇಕು ಮೈ ಒರೆಸ್ಲಿಕ್ಕೆ, ಸ್ನಾನ ಮಾಡಿಸಿದಾಗ ಸುತ್ತಿ ಮಲಗಿಸ್ಲಿಕ್ಕೆ, ದುಬುಟ್ಟಿ ಮಾಡ್ಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿ ಅಲ್ಲ. ಹೌದು, ಈಗಿನ ದಿನ ಹೇಗಿದೆ ಅಂತಂದ್ರೆ ಎಲ್ಲರೂ ಹಳೆ ಸೀರೆ ಸಿಗ್ತಾವೇನೋ, ಕಾಟನ್ ಬಟ್ಟೆ ನಿಮ್ಮ ಮನೆಯೊಳಗೆ ಅವೇನೋ ಅಂತ ಕೇಳ್ತಿರ್ತಾರೆ ಕೆಲವರು. ಅಂತ ದಿನಗಳನ್ನು ತಂದ್ಕೊಂಡ್ವಿ ನಾವು. ಹೌದು, ಹೌದು, ನೀವು ಹೇಳಿದ್ದು ಅಕ್ಷರಶಃ ನಿಜ. ಮುಂಚೆಯವರೆಲ್ಲ ಕಾಟನ್ ಬಟ್ಟೆಗಳನ್ನ, ಸೀರೆಗಳನ್ನ, ಅದರಲ್ಲೂ ನಮ್ಮ ಈ ಅಜ್ಜಂದಿರೆಲ್ಲ ಕಾಟನ್ ಸೀರೆಗಳನ್ನ ಉಟ್ಕೊಂತಾ ಇದ್ರು. ಹಿಂಗಾಗಿ ನಮ್ಗೆ ಸುಲಭವಾಗಿ ಕಾಟನ್ ಸೀರೆಗಳು ಸಿಗ್ತಾ ಇದ್ವು, ಮತ್ತೆ ಈ ಲುಂಗಿಗಳು ಅವೆಲ್ಲನೂ ಅವರು ದುಪ್ಪಟ್ಟಿ ಮಾಡಿ ಹೊಲ್ದು ಹೊಲ್ದು ಇಡ್ತಾ ಇದ್ರು. ಇನ್ನೇನು ಮಗು ಇನ್ನು ಡೆಲಿವರಿ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಆಗ್ಲೇ ಒಂದು ಬ್ಯಾಗಿನ ತುಂಬಾ ಅವರು ರೆಡಿ ಮಾಡಿ ಇಟ್ಬಿಡ್ತಾ ಇದ್ರು. ಜೊತೆಗೆ ಚಂದ ಬಾರ್ಡರ್ ಇರುವಂತಹ ಸೀರೆಗಳು, ಬಟ್ಟೆ ಪೀಸ್ ಅಲ್ಲಿ ಒಳ್ಳೆ ಬಾರ್ಡರ್ ಅದು ಕಂಡ್ರೆ ಎತ್ತಿಡ್ತಿದ್ರು. ಕೂಸಿಗೆ ಕುಂಚಿಗೆ ಹೊಲಿಲಿಕ್ಕೆ ಬರ್ತದೆ, ಹಳೆ ಬಟ್ಟೆ ಕುಂಚಿಗೆ ಹಾಕ್ಬೇಕು ಮಕ್ಕಳಿಗೆ ಅಂತೇಳಿ. ಈಗ ಕುಂಚಿಗೆನೂ ಹಾಕಲ್ಲ, ಹಳೆ ಬಟ್ಟೆ ಹುಡುಕುವಂತ ಕಾಟನ್ ಬಟ್ಟೆ ನಿಮ್ಮಲ್ಲಿ ಉಡ್ತಾರ, ಇದ್ರ ಕೊಡ್ರಿ ಮಗು ಹುಟ್ಟೋದಿದೆ ನಮ್ಮ ಮನೆಯಲ್ಲಿ ಅಂತ ಹಿಂಗೆ ಕೇಳೋ ದಿನಗಳು. ಹೌದು, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕುಂಚಿಗೆ ಅಭ್ಯಾಸ ಇನ್ನು ಹಳ್ಳಿಗಳಲ್ಲಿದೆ, ಆದ್ರೆ ಕಾಟನ್ ಬಟ್ಟೆಯನ್ನ ಬಳಸ್ತಾ ಇಲ್ಲ. ಈ ಪಾಲಿಸ್ಟರ್ ಬಟ್ಟೆಗಳು, ಕೃತಕ ನೂಲಿನ ಬಟ್ಟೆಗಳು ಅಂತ ಏನು ಹೇಳ್ತೀವಲ್ಲ, ನೈಸರ್ಗಿಕ ನೂಲಲ್ಲ, ಕೃತಕ ನೂಲಿನ ಬಟ್ಟೆಗಳನ್ನ ಬಳಸ್ತಾರ. ಅದು ಮಕ್ಕಳ ಚರ್ಮಕ್ಕೆ ಒಳ್ಳೇದಲ್ಲ. ಕುಂಚಿಗೆ ಬಹಳ ಒಳ್ಳೇದು, ಕುಂಚಿಗೆ ಕಾಟನ್ ಬಟ್ಟೆಯಿಂದ ಹೊಲಿದ್ರೆ ಮಾತ್ರ, ಅದೇ ನಾವು ಪಾಲಿಸ್ಟರ್ ಬಟ್ಟೆಯಿಂದ ಹೊಲಿದ್ರೆ ಅದು ಒಳ್ಳೇದಲ್ಲ. ಹಿಂಗಾಗಿ ನಾವು ಆದಷ್ಟು, ಯಾಕಂದ್ರೆ ಈ ಹೆಣ್ಮಕ್ಳು ಬಹಳ ಜನ ನೋಡ್ತೀವಿ ನಾವು ಕೂಲಿಗೆ ಹೋಗೋ ಹೆಣ್ಮಕ್ಳ ಅಂತೇಳಿ, ಪಾಲಿಸ್ಟರ್ ಸೀರೆಗಳು ನೋಡ್ಕೊ, ಯಾರು ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳೋದೇ ಇಲ್ಲ. ಅವ್ರ ದೇಹಕ್ಕೂ, ಬರೀ ಮಕ್ಕಳ ದೇಹಕ್ಕಷ್ಟೇ ಅಲ್ಲ, ಅವ್ರ ದೇಹಕ್ಕೂ ಅದು ಹಾನಿಕರನ ಅಂತ ಹೇಳ್ಬೋದು. ಶೆಕೆ ಆಗುತ್ತೆ, ಆದ್ರೆ ಆ ಶೆಕೆಯನ್ನು ನಾವು ಹೆಂಗೆ ತಡೆಗಟ್ಟಬೇಕು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ, ನಾವು ಕಾಟನ್ ಬಟ್ಟೆಗಳನ್ನ ಹಾಕೋದ್ರ ಮುಖಾಂತರ. ಮುಂಚೆ ಎಲ್ಲ ನಾನು ಹೇಳ್ದಂಗೆ ಇಳಕಲ್ ಸೀರೆ, ಕಾಟನ್ ಸೀರೆಗಳನ್ನ ಉಟ್ಕೊಂತಾ ಇದ್ರು. ಈಗ ಆ ಅಭ್ಯಾಸನೂ ಕೆಲವರಲ್ಲಿ ಕಡಿಮೆ ಆಗಿಬಿಟ್ಟಿದೆ, ಯಾವುದೋ ಒಂದು ಹಳ್ಳಿಗಳಲ್ಲಿ ಮಾತ್ರ ನಾವು ಆ ರೀತಿ ನೋಡ್ತೀವಿ. ಈಗ ನವಜಾತ ಶಿಶು ಅಂತ ಬಂದಾಗ ಮಕ್ಕಳಿಗೆ ನಾವು ಅತಿ ದಪ್ಪನೆಯ ಹೊದಿಕೆಯನ್ನು, ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಹೊಚ್ಚಬೇಕು, ಆದ್ರೆ ಬೇಸಿಗೆಯಲ್ಲಿ ಅತಿ ದಪ್ಪನೆಯ ಹೊದಿಕೆಯನ್ನ ಹೊಚ್ಚೋದು ಬೇಡ. ಕಾಟನ್ ಬಟ್ಟೆಯಲ್ಲಿ ಆ ಮಕ್ಕಳನ್ನ ಸುತ್ತಿದ್ರೆ ಸಾಕು ನವಜಾತ ಶಿಶುಗಳನ್ನ. ಹಾಗೇನೆ ಎಲ್ಲಾದ್ರೂ ನಾವು ಬಸ್ಗಳಲ್ಲೆಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತೀವಿ. ಮೊದಲೇ ಬೆವರು ಇಳಿಸುವಂತ ಬಿಸಿಲಿರುತ್ತೆ, ಅದರಲ್ಲಿ ಅವರು ಇನ್ನೂ ದಪ್ಪನೆಯ ಒಂದು ಈ ಉಣ್ಣೆ ಬಟ್ಟೆಗಳನ್ನ ಹಾಕಿರ್ತಾರೆ, ಉಣ್ಣೆಯ ಒಂದು ದುಬ್ಬಟ್ಟಿಯನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದು ಒಳ್ಳೆ ಅಭ್ಯಾಸ ಅಲ್ಲ. ಆದಷ್ಟು ಸ್ವಲ್ಪ ದಪ್ಪನೆಯ ಕಾಟನ್ ಇರುವಂತ ಬಟ್ಟೆಯನ್ನ ಹಾಕಿದ್ರು ಒಳ್ಳೇದು. ಹಾಗೇನೆ ಮಕ್ಕಳಿಗೆ ಹತ್ತಿ ಉಡುಪನ್ನ ಬಳಸೋದು ಒಳ್ಳೇದು, ಗಂಜಿ ಇರಬಾರದು. ಈಗ ನಾವು ಮಲ್ಲಿನ ಬಟ್ಟೆ ಅಂತ ಹೇಳಿ ತಗೊಂಡ್ ಬರ್ತಾರೆ, ಬನಿಯನ್ಗಳು ಫ್ರಾಕ್ಗಳು ತಗೊಂಡ್ ಬರ್ತಾರೆ, ಅವುಗಳಲ್ಲಿ ಗಂಜಿಯನ್ನ ಹಾಕಿರ್ತಾರೆ, ಹೊಲಿಯೋದಿಕ್ಕೆ ಸುಲಭ ಆಗ್ಲಿ ಅಂತ ಹೇಳಿ ಗಂಜಿಯನ್ನ ಹಾಕಿರ್ತಾರೆ. ಅದು ಏನಾಗುತ್ತೆ, ಮಕ್ಕಳಿಗೆ ಹಾಕಿದಾಗ ಆ ಗಂಜಿ ಚುಚ್ಚಿಕೊಳ್ಳುತ್ತೆ. ಹಾಗಾಗಿ ಆ ಬಟ್ಟೆನ ಮನೆಗೆ ತಂದು ಅದನ್ನ ನೀರಲ್ಲಿ ಹಿಂಡಿ ಒಣಗಿಸಿ ಆಮೇಲೆ ಹಾಕೋದು ಒಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು. ಹಾಗೆ ಕೆಲವೊಂದ್ ಸರ್ತಿ ಏನಾಗುತ್ತೆ, ರೋಡಿನ ಬದಿಗಳಲ್ಲಿ ಏನು ಕೆಲವೊಬ್ರು ಮಾರಾಟ ಮಾಡ್ತಾ ಇರ್ತಾರೆ ಬಟ್ಟೆಗಳನ್ನ, ಅವನ್ನ ನಾವು ಹಾಗೆ ತಂದು ಆ ಮಕ್ಕಳ ಬಟ್ಟೆ ಮೇಲೆ ಹಾಕೋದು ಒಳ್ಳೆ ಅಭ್ಯಾಸ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಧೂಳು ಕ್ರಿಮಿ ಕೀಟಗಳೆಲ್ಲ ಅವುಗಳ ಮೇಲೆ ಕುತ್ಕೊಂಡಿರತ್ತೆ. ಅವು ಮಕ್ಕಳ ಏನು ಚರ್ಮ ಬಹಳ ಒಂದು ಸೂಕ್ಷ್ಮವಾಗಿರುತ್ತೆ, ಆ ಮಕ್ಕಳ ಚರ್ಮದ ಮೇಲೆ ಬಿದ್ದರೆ ಅದು ಇನ್ಫೆಕ್ಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಿಂಗಾಗಿ ಮಕ್ಕಳಿಗೆ ನಾವು ಆದಷ್ಟು ಮೆತ್ತಗಿನ ಮತ್ತು ತಂದ ನಂತರ ಅದನ್ನು ಒಂದು ಸರ್ತಿ ನೀರಿಗೆ ಹಾಕಿಬಿಟ್ಟು ಬಳಸೋದು ಭಾಳ ಒಳ್ಳೆಯದು. ಅದರಿಂದ ಗಂಜಿ ಏನಾದರೂ ಹಾಕಿದರೆ ಗಂಜಿ ಹೊರಟು ಹೋಗುತ್ತೆ. ಶಿಲ್ಪಾರೆ, ಒಂದ್ಸಾರಿ ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಮಗು ತುಂಬ ಅಳ್ತಿತ್ತು. ಇಡೀ ಬಸ್ಸಿನ ಜನಕ್ಕೆಲ್ಲ ಕಿರಿಕಿರಿ. ಆ ಮಗು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಸಹಿಸ್ಕೊಂಡ್ರು, ಆಮೇಲೆ ಅಯ್ಯೋ ಏನಮ್ಮ ನೋಡು ಯಾಕೆ ಅಳ್ತಿದೆ ಯಾಕೆ ಅಳ್ತಿದೆ ಅಂತ ಎಲ್ಲ ಬಸ್ನಲ್ಲಿ ಬೈತಿದ್ರು. ಅವಳು ಅದಕ್ಕೆ ಹಾಲು ಕುಡಿಸಿದ್ಲು, ನೀರು ಕುಡಿಸಿದ್ಲು, ಗಾಳಿಗೆ ಹಿಡಿದ್ಲು, ಏನಾದರೂ ಮಗು ಅಳೋದೇ ಬಿಡಲಿಲ್ಲ. ಕೊನೆಗೆ ಅಲ್ಲೊಂದು ಅಜ್ಜಿ ಕೂತಿತ್ತು. ಆ ಅಜ್ಜಿ ಹೇಳ್ತು, ಅಲ್ಲಮ್ಮ ನೀನು ಹಾಕಿರೋ ಬಟ್ಟೆಗೆ ಎಷ್ಟೊಂದು ಲೇಸ್ ವರ್ಕ್ ಮಾಡಾರ, ಅದಕ್ಕೆ ಟಿಕ್ಕಳಿ ಮಿರರು ಏನೇನೋ ಹಚ್ಚಾರಮ್ಮ, ಅದು ಚುಚ್ಚುತ್ತಿರ್ಬೇಕು ನಿನ್ನ ಪಾಪುಗೆ, ಅದನ್ನ ಅಂಗಿ ತೆಗೆದು ಬೇರೆ ಸಾದಾ ಅಂಗಿ ಹಾಕು ಗೊತ್ತಾಗುತ್ತೆ ನೋಡು. ಅವಳು ಅಂಗಿ ತೆಗೆದು ಎರಡೇ ಮಿನಿಟಲ್ಲಿ ಮಗು ಸುಮ್ಮನಾಯ್ತು. ನಿಜ, ನೀವು ಹೇಳಿದ್ದರಲ್ಲಿ ಒಂದು ಅರ್ಥ ಇದೆ. ಏನಂತಂದರೆ ಮಕ್ಕಳಿಗೆ ನಾವು ಈ ಫಾಸ್ಟ್ನರ್ಸ್ ಅಂತ ಹೇಳ್ತೀವಿ, ಚೆನ್ನಾಗಿ ಕಾಣಲಿ ಅಂತ ಹೇಳಿ ಬೋಗಳನ್ನ ಹಾಕೋದು, ದೊಡ್ಡ ದೊಡ್ಡ ಬಟನ್ಗಳನ್ನು ಹಾಕೋದು, ಈ ರೀತಿ ಎಲ್ಲ ಒಂದು ಮಾಡ್ತಾರೆ. ಹಾಗೆ ನೆಟ್ ಇರೋಂಥ ಬಟ್ಟೆಗಳು ಈಗ ಹೆಚ್ಚಿಗೆ ಅದು ಭಾಳ ಒಂದು ಚೆನ್ನಾಗಿ ಕಾಣಲಿ ಅಂತೇಳಿ ಮಕ್ಕಳಿಗೆ ನಾವು ನೆಟ್ ಮೇಲೆ ಪದರು ನೆಟ್ಟಿರುವಂಥ ಬಟ್ಟೆಗಳನ್ನು ಹಾಕ್ತಾರೆ, ಅವು ಮಕ್ಕಳಿಗೆ ಭಾಳ ಇರಿಟೇಟ್ ಮಾಡ್ತಾವೆ. ಹಾಗೇನೆ ಕಾಲರ್ ಇರೋಂಥ ಬಟ್ಟೆಗಳನ್ನು ಸಹ ನಾವು ಮಕ್ಕಳಿಗೆ ಹಾಕಬಾರ್ದು. ಈ ಬಟನ್ಗಳು ಮತ್ತು ಈ ಬೋಗಳು ಅಂತ ಏನು ಹೇಳಿದೆ, ಕೆಲವೊಂದು ಸರ್ತಿ ಮಕ್ಕಳು ಬಟನ್ಗಳನ್ನು ನುಂಗುವಂಥ ಸಾಧ್ಯತೆ ಇರ್ತೈತಿ, ಅದು ಸಹ ಬಹಳ ಡೇಂಜರ್. ಹಾಗೇ ಈ ಬೋಗ್ಗಳು ಕಾಲರ್ ನೆಕ್ಗಳು ಕುತ್ತಿಗೆಗೆ ಒಂದು ಉರುಳಾಗುವಂಥ ಒಂದು ಸಾಧ್ಯತೆಯೂ ಜಾಸ್ತಿ ಇರ್ತೈತಿ. ದಾರಗಳಿರುವಂಥ ಒಂದು ಕ್ಯಾಪ್ ಹಿಂದ್ಗಡೆ ಒಂದು ಟೋಪಿ ಬರ್ತಕ್ಕಂಥ ಅದಕ್ಕೆ ದಾರ ಬಿಟ್ಟಿರ್ತಾರೆ, ಆ ಥರದ್ದನ್ನು ಕೆಲವೊಬ್ಬ ತಾಯಂದಿರು ಹಾಕ್ತಾರೆ, ಅವು ಸಹ ಮಕ್ಕಳಿಗೆ ಬಹಳ ಒಂದು ತೊಂದರೆಯನ್ನು ಉಂಟು ಮಾಡ್ತವು. ಆದಷ್ಟು ಬಟನ್ ಇರಲಾರ್ದಂಥವು, ಹಾಗೆ ದಾರ ಇರಲಾರ್ದಂಥದ್ದು, ಬೋಗಳಿರಲಾರ್ದಂಥ ಬಟ್ಟೆಗಳನ್ನು ಮಕ್ಕಳಿಗೆ ಹಾಕೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಇನ್ನು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿರ್ತಾರೆ, ಹೌದು, ಅಲ್ಲಿ ಏನಾದರೂ ಕಾಳಜಿ ತಗೊಳ್ಬೇಕಾ? ಬಣ್ಣ ಅಂದ ತಕ್ಷಣ ಸಾಕಷ್ಟು ನಮ್ಮಲ್ಲಿ ರಾಸಾಯನಿಕ ಬಣ್ಣಗಳನ್ನೇ ಬಳಸ್ತಾ ಇರೋದು, ಯಾಕಂದ್ರೆ ಸ್ವಾಭಾವಿಕ ಬಣ್ಣಗಳು ನಮಗೆ ಸುಲಭವಾಗಿ ಸಿಗ್ತಾ ಇಲ್ಲ, ಸಿಕ್ಕರೂ ಸಹ ಅವು ಬಹಳ ದುಬಾರಿಯಾಗಿರ್ತಾವೆ. ಹೀಗಾಗಿ ರಾಸಾಯನಿಕ ಬಣ್ಣಗಳಿಂದನೇ ಈ ಬಟ್ಟೆಗಳನ್ನ ಮಾಡ್ತಾ ಇದ್ದಾರೆ. ಅವುಗಳು ಮಕ್ಕಳಿಗೆ ಬಹಳ ಒಂದು ಚರ್ಮದ ಕಾಯಿಲೆಗಳನ್ನ ಉಂಟು ಮಾಡ್ತಾ ಇದೆ. ಅದಕ್ಕೆ ನಾವು ಸಾಧ್ಯವಾದರೆ ನೈಸರ್ಗಿಕ ಬಣ್ಣ, ಇಲ್ಲ ಅಂದರೆ ಶಿಶುಗಳಿಗೆ ಆದ್ರೂ ನಾವು ಬಿಳಿ ಏನು ಬಣ್ಣದ ಒಂದು ಬಣ್ಣರಹಿತವಾದಂಥ ಬಟ್ಟೆಗಳನ್ನ ಬಳಸೋದು ಸೂಕ್ತ ಅಂತ ಹೇಳ್ಬೋದು. ಇನ್ನು ಕೆಲವು ಮಕ್ಕಳಿಗೆ ಹೊರಗಡೆ ಹೋದಲ್ಲಿ ಅವು ಮೂತ್ರ ವಿಸರ್ಜನೆ ಅದು ಮಾಡಬಾರ್ದು, ತೊಂದರೆ ಆಗುತ್ತೆ ನಾಲ್ಕು ಜನರ ನಡುವೆ, ಆ ಒಂದು ಬಹಳ ಅತೀ ಕಾಳಜಿ ಈಗ ನೋಡ್ತಿರ್ತೀವಿ. ಅದು ಎಷ್ಟೋ ಸಾರಿ ಮಕ್ಕಳಿಗೆ ಕಿರಿಕಿರಿ ಉಂಟು ಮಾಡ್ತಿರ್ತದೆ, ಈ ಬೇಸಿಗೆ ಧಗೆ ಇರ್ತದೆ, ಬೆವರು ಬಿಡ್ತಿರ್ತದೆ ಅಂತ, ಅದರಲ್ಲಿ ಅವು ಇಷ್ಟು ದೊಡ್ಡ ದೊಡ್ಡ ಡೈಪರ್ಗಳನ್ನು ಹಾಕ್ಬಿಟ್ಟಿರ್ತಾರೆ, ಹೌದು, ಅಲ್ಲಿ ತಾಯಂದ್ರೆ ಏನು ಕಾಳಜಿ ತಗೊಳ್ಬೇಕು? ಡೈಪರ್ಗಳು ನಮಗೀಗ ಅನಿವಾರ್ಯ ಆಗಿಬಿಟ್ಟಿದಾವೆ, ಅದನ್ನ ನಾವು ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋ ಒಂದು ಪ್ರಶ್ನೆ ಬಂದಾಗ, ಅವುಗಳಲ್ಲಿ ಒಂದು ರಾಸಾಯನಿಕ ಜೆಲ್ಗಳನ್ನು ಬಳಸಿ ಮಾಡಿರ್ತಾರೆ. ಏನಂದ್ರೆ ಅದು ಹೀರೋ ಅಂತ, ಆ ಮೂತ್ರಗಳನ್ನು ಹೀರೋ ಅಂತ ಒಂದು ಕೆಪಾಸಿಟಿಯನ್ನು ಹೊಂದಿರುವಂಥ ಜೆಲ್ಗಳನ್ನು ಹಾಕಿ ತಯಾರು ಮಾಡಿರ್ತಾರೆ. ನಾವು ರಾಸಾಯನಿಕ ಬೇಡ ಆದಷ್ಟು ಸ್ವಾಭಾವಿಕವಾಗಿ ಇರೋಣ ಅಂತ ಎಲ್ಲ ಕಡೆ ನಾವು ಕೂಗನ್ನು ಕೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಇದು ನಾವು ಡೈಪರನ್ನು ಬಳಸೋದು ಅನಿವಾರ್ಯ ಆಗಿಬಿಟ್ಟಿದೆ. ಆದರೆ ಅದನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಾವು ಹೊರಗಡೆ ಹೋದಾಗ ಅನಿವಾರ್ಯ ಆಗೇ ಆಗುತ್ತೆ, ನಾವು ಹಾಕಲೇಬೇಕಾಗತ್ತೆ ಮಕ್ಕಳಿಗೆ. ಆದರೆ ಅತಿ ಒಂದು 2 ತಾಸಿಗಿಂತ ಹೆಚ್ಚಿನ ಸಮಯದವರೆಗೂ ನಾವು ಕೆಲವೊಬ್ರು ಏನು ಮಾಡ್ತಾರೆ, ಬೆಳಗ್ಗೆ ಹಾಕಿರೋ ಡೈಪರನ್ನು ಸಂಜೆವರೆಗೂ ಹಾಕೇ ಇಡ್ತಕ್ಕಂಥ ಒಂದು ಅಭ್ಯಾಸ ಇರುತ್ತೆ. ಹಾಗೆ ನವಜಾತ ಶಿಶುಗಳಲ್ಲಂತೂ ನಾವು ಬಳಸದೇ ಇರೋದೇ ಸೂಕ್ತ ಅಂತ ಹೇಳಬಹುದು. ಅವು ಮೇಲಿಂದ ಮೇಲೆ ಮಲಮೂತ್ರಗಳನ್ನು ಮಾಡ್ತಾನೇ ಇರುತ್ತೆ, ಆದರೂ ಸಹ ನವಜಾತ ಶಿಶುಗಳು ಅದರಲ್ಲೂ ಒಂದು 3 ತಿಂಗಳ ನಂತರ ಬಳಸೋದು ಸೂಕ್ತ. 3 ತಿಂಗಳವರೆಗೂ ಅಂತೂ ನಾವು ಮಗುವನ್ನ ಹೊರಗಡೆ ತಗೊಂಡು ಹೋಗುವಂತ ಚಾನ್ಸಸ್ ಇರೋದಿಲ್ಲ, ಮನೆಯಲ್ಲೇ ಇರ್ತೀವಿ ತಾಯಂದಿರು. ಹೀಗಾಗಿ ಆದಷ್ಟು ಕಡಿಮೆ ಬಳಕೆ ಮಾಡೋದು ಡೈಪರ್ಗಳನ್ನ ಒಳ್ಳೇದು ಅಂತ ಹೇಳ್ಬೋದು. ಅಲ್ಲದೇನೆ ಈ ಮಲಮೂತ್ರಗಳಿಂದ ಬಟ್ಟೆ ಒದ್ದೆ ಆದಾಗ ನಾವು ತಕ್ಷಣ ಅದನ್ನ ಬದಲಾವಣೆ ಮಾಡೋದು ಒಳ್ಳೆಯದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೋಂಕುಗಳು, ಬಟ್ಟೆಗಳಿಗೆ ಸೋಂಕುಗಳು ತಗಲುವಂತ ಒಂದು ಸಾಧ್ಯತೆ ಇರುತ್ತೆ. ಈಗ ಮಲ ಮಾಡಿತು ಅಥವಾ ಮೂತ್ರ ಮಾಡಿತು ಅಂದ್ರೆ ಅದು ಹಾಗೆ ಇರೋದಕ್ಕೆ, ನಾವು ಮತ್ತೆ ಮಾಡುತ್ತೆ ಬಿಡುವಂತ ಹಾಗೆ ನಾವು ಇರೋದಕ್ಕೆ ಬಿಟ್ರೆ ಸೋಂಕುಗಳು ಒಂದು ಆಗುವಂತ ಸಾಧ್ಯತೆ ಇರ್ತೈತಿ. ಹಿಂಗಾಗಿ ಆ ಬಟ್ಟೆಗಳನ್ನ ನಾವು ಹಿಂಡುವಾಗಲು ಅಥವಾ ಒಗೆಯುವಾಗಲು ಸಹ ನಾವು ಈ ಸೋಂಕು ನಿವಾರಕಗಳು ಅಂತ ಅಂದ್ರೆ ಡೆಟಾಲ್ ಅಂತ ಏನು ಹೇಳ್ತೀವಿ ಆ ತರದನ್ನ ನಾವು ಬಳಸಿ ಅದನ್ನ ತೊಳೆದು ಬಿಟ್ಟು ಬಿಸಿಲಿಗೆ ಸರಿಯಾಗಿ ಒಣಗಿಸಿ ಬಳಸೋದು ಸೂಕ್ತ. ಶಿಲ್ಪಾ ಅವರೇ, ನಮ್ಮ ಫ್ರೆಂಡ್ ಮನೆಯಲ್ಲೇ ಆದ ಒಂದು ಸಮಸ್ಯೆ ಹೇಳ್ತೀನಿ. ಅವರ ಮಗಳಿಗೆ ಯಾವಾಗಲೂ ಡೈಪರ್ ಹಾಕಿ ಇಡ್ತಿದ್ರು, ಹೀಗಾಗಿ ಆ ಮಗುಗೆ ಮೂತ್ರ ವಿಸರ್ಜನೆ ಮಾಡೋದು ಅದಕ್ಕೊಂದು ಸಮಯ ಅಂತಿರ್ತದೆ, ಅಥವಾ ಅದು ಮಕ್ಕಳಿಗೆ ಗುರುತಾಗ್ತಿರ್ತದೆ. ತನಗೆ ಅದು ನಾನು ಮೂತ್ರ ವಿಸರ್ಜನೆ ಮಾಡಬೇಕು ಅಮ್ಮ ಅಂಥೇಳಿ ಆ ಥರ ಹೇಳಬೇಕು, ಅದಕ್ಕಾಗಿ ಹೊರಗೆ ಹೋಗಬೇಕು ಅಥವಾ ಮನೆಯಲ್ಲಿದ್ದರೆ ಬಾತ್ರೂಮ್ಗೆ ಹೋಗಬೇಕು ಇದೆಲ್ಲ ಆ ಮಗುಗೆ ತಿಳಿತಾನೆ ಇರಲಿಲ್ಲ. ಶಾಲೆಗೆ ಹೋಗೋ ವಯಸ್ಸು ಬಂದರೂ ಅವಳಿಗೆ ಡೈಪರ್ ಹಾಕಿದ್ರೇ ಅವಳು ಮೂತ್ರ ವಿಸರ್ಜನೆ ಮಾಡ್ತಿದ್ಲು, ಇಲ್ಲಾಂದರೆ ಅವಳಿಗೆ ನೀನು ಹಾಗೆ ಹೋಗ್ಬಾ ಬಾತ್ರೂಮ್ಗೆ ಅಂದ್ರೆ ಇಲ್ಲ ನಂಗೆ ಬರಲ್ಲ ಅಂತಿದ್ಲಕ್ಕೆ. ಆ ಸ್ಥಿತಿಗೆ ಹೋಗ್ಬಿಟ್ಟಿತ್ತು ಆ ಮಗು. ಯಾಕಂದರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಮಕ್ಕಳ ಮನಸ್ಸು ಭಾಳ ಸೂಕ್ಷ್ಮ ಇರ್ತದೆ, ನಮಗಿಂತ ಭಾಳ ಸೂಕ್ಷ್ಮವಾಗಿ ಅವರು ಅನುಭವಿಸ್ತಾರೆ, ಗಮನಿಸ್ತಾ ಇರ್ತಾರೆ. ಅವ್ರಿಗೆ ಹೇಳಲಿಕ್ಕೆ ಬರದೇ ಇರ್ಬೋದು, ಆದರೆ ಅನುಭವ ದೃಷ್ಟಿಯಿಂದ ಮಕ್ಕಳು ಭಾಳ ಸೂಕ್ಷ್ಮ ಮನಸ್ಸಿರ್ತದೆ. ಯಾವುದನ್ನು ಒಂದು ಸ್ವೀಕಾರ ಮಾಡಿಬಿಟ್ರೆ ಅದು ಯಾವ ಲೆವೆಲಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಹೇಳೋ ಸಲುವಾಗಿ ಮಾತನ್ನು ಹೇಳ್ತಿರ್ತಾವೆ ಹೇಳಿದೆ. ಯಾಕಂದರೆ ಪಾಲಕರು ಏನು ಮಾಡಬೇಕು, ಡೈಪರ್ ಬಳಸಿದ್ರು ಕೂಡ ಮಕ್ಕಳಿಗೆ ಉಳಿದು ಹೊತ್ತಲ್ಲೂ ಕೂಡ ಹಾಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡೋ ರೂಢಿನೂ ಮಾಡಿಸ್ಬೇಕು. ನಾವು ಮಕ್ಕಳಿಗೆ ಏನು ರೂಢಿ ಮಾಡ್ತೀವಿ ಆ ರೂಢಿನ ಅವರು ಬಳಸ್ಕೊಳ್ತಾರೆ ಅಲ್ಲ. ಹೌದು, ಟಾಯ್ಲೆಟ್ ಟ್ರೈನಿಂಗ್ ಅಂತಂದು ಹೇಳ್ತೀವಿ ನಾವು. ಈ 2 ವರ್ಷ ಅಥವಾ 3 ವರ್ಷದ ಮಕ್ಕಳಿಗೆ ನಾವು ಟಾಯ್ಲೆಟ್ ಟ್ರೈನಿಂಗ್ ಮಾಡಬೇಕು ಅಂತಂದು ಹೇಳ್ತೀವಿ. ಅಂದರೆ ಈ ಸಣ್ಣ ಸಣ್ಣ ಕಮೋಡುಗಳು ಬರುತ್ತೆ ಮಕ್ಕಳಿಗೆ ಅಂತ ಹೇಳಿ, ಪ್ಲಾಸ್ಟಿಕ್ಕಿನ ಕಮೋಡುಗಳು ಬರುತ್ತೆ, ಆ ಕಮೋಡುಗಳನ್ನ ಅದರ ಮೇಲೆ ಕೂಡಿಸಿ ಮಕ್ಕಳಿಗೆ ನಾವು ಹೇಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋದು. ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ನಾವು ಟಾಯ್ಲೆಟ್ ರೂಮಿಗೆ ಕರ್ಕೊಂಡು ಹೋಗಿಬಿಟ್ಟು ಅವುಗಳಿಗೆ ಮಲಮೂತ್ರ ವಿಸರ್ಜನೆ ಮಾಡಿಸೋದು, ಇವೆಲ್ಲ ಒಳ್ಳೆ ಅಭ್ಯಾಸಗಳು. ನಾವೇನು ಮಾಡ್ತೀವಿ, ಕೆಲವೊಬ್ರು ಡೈಪರನ್ನು ಹಾಕ್ಬಿಟ್ಟು ಅದರಲ್ಲೇ ಮಾಡುತ್ತೆ ಬಿಡು ಆಮೇಲೆ ಕ್ಲೀನ್ ಮಾಡೋಣ ಅನ್ನೋ ಒಂದು ಮನೋಭಾವನೆ ಇರೋಂಥ ಹೆಣ್ಮಕ್ಳು ಇರ್ತಾರೆ. ಅದು ತಪ್ಪು. ನೀವು ಹೇಳಿದ ಹಾಗೆ ಮಕ್ಕಳಲ್ಲಿ ಅದೇ ಅಭ್ಯಾಸ ಆಗ್ಬಿಡುತ್ತೆ, ಹೀಗಾಗಿ ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗೇ ಆಗೋದಿಲ್ಲ ಅಂತ. ಅಂದರೆ ನಮ್ಮ ಫ್ರೆಂಡ್ ಮಗಳಿಗೆ ಆ ರೂಢಿನ ಬಿಡಿಸೋದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು. ಆ ರೂಢಿ ಬಿಡಿಸಿ ಅವಳಾಗೆ ಅವಳು ಹೋಗಿ ಬಾತ್ರೂಮ್ ಯೂಸ್ ಮಾಡಬೇಕು ಅನ್ನೋದೊಂದು ಕಲ್ಪನೆ ಅವಳಿಗೆ ಕೊಡೋದು ಆ ತಾಯಿಗೆ ಒಂದು ದೊಡ್ಡ ಹೋರಾಟ ಆಗ್ಬಿಡ್ತು. ಅದಕ್ಕೆ ಈ ಮಾತು ಹೇಳಿದೆ. ಹೌದು ಶಿಲ್ಪ ಅವರು, ಈ ಹಾಲಿಡೇಸ್ಗೆ ಮಕ್ಕಳು ಆ ಕಡೆ ಈ ಕಡೆ ಹೋಗ್ತಿರ್ತಾರೆ, ರಜೆ ಬಂದಾಗ ಮನಸ್ಸೋ ಇಚ್ಛೋ ಬದುಕ್ಬಿಡ್ತಾರೆ, ಆ ಸಂದರ್ಭದಲ್ಲಿ ಬಟ್ಟೆಗಳ ಕಾಳಜಿ ಏನಾದ್ರು ತಗೊಳ್ಬೇಕು ಅವರು? ಹೌದು, ಖಂಡಿತವಾಗಿಯೂ ತಾಯಂದಿರಾಗಿ ನಾವು ಮಕ್ಕಳಿಗೆ ಸಡಿಲವಾದಂಥ ಬಟ್ಟೆಗಳು, ನಿಟ್ಟೆಡ್ ಹತ್ತಿ ಬಟ್ಟೆಗಳನ್ನು ನಾವು ಬಳಸೋದು ಸೂಕ್ತ ಅಂತ ಹೇಳ್ಬೋದು. ಹಾಗೆ ಸೀಮ್ಲೆಸ್, ಸೀಮ್ ಇಲ್ಲದೇ ಇರೋಂಥ, ಸೀಮ್ ಅಂತಂದರೆ ನಾವೇನು ದಂಡಿಗೆ ಹೊಲ್ದಿರ್ತೀವಲ್ಲ ಅದು ಇಲ್ಲದೇ ಇರುವಂಥ ಬಟ್ಟೆಗಳು ನಮಗೆ ದೊರಕ್ತವೆ. ಯಾಕಂದರೆ ಅವು ಹೆಚ್ಚಿನ ಒಂದು ಸೀಮನ್ನು ಬಿಟ್ಟಾಗೂ ಸಹ ಮಕ್ಕಳಿಗೆ ಇರಿಟೇಷನ್ ಒಂದು ತೊಂದರೆ ಆಗಬಹುದು. ಹಾಗೆ ಒರಟಾದ ಲೇಸ್ಗಳಿರೋಂಥವು ಮತ್ತು ದೊಡ್ಡ ದೊಡ್ಡ ಬಟನ್ಗಳಿರುವಂಥವು, ಅಲಂಕಾರಿಕ ಬೋಗಳಿರುವಂಥವು, ಇವೆಲ್ಲ ಇಲ್ಲದೇ ಸರಳವಾಗಿರುವಂಥ ಬಟ್ಟೆಗಳು ಇದ್ರೆ ಒಳ್ಳೇದು. ಯಾಕಂದ್ರೆ ಮಕ್ಕಳು ರಜೆ ಸಮಯದಲ್ಲಿ ಹೆಚ್ಚಿನ ಸಮಯವನ್ನ ಅವರು ಆಡೋದ್ರಲ್ಲಿನೇ ಕಳೆದು ಬಿಡ್ತಾರೆ. ಆಡ್ಬೇಕಾದ್ರೆ ಅವರಿಗೆ ಸಡಿಲವಾದಂತ ಬಟ್ಟೆಗಳು ಸೂಕ್ತ ಅಂತ ಹೇಳ್ಬೋದು. ಬಿಗಿಯಾದ ಬಟ್ಟೆಗಳು, ಎತ್ತರದ ಕೊರಳಿರುವಂತ ಬಟ್ಟೆಗಳು, ಉದ್ದನೇ ತೋಳಿರುವಂತ ಬಟ್ಟೆಗಳು ಅವರಿಗೆ ಬೇಸಿಗೆಯಲ್ಲಿ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಶೆಕೆನೂ ಹೆಚ್ಚಿಗೆ ಆಗತ್ತೆ ಮಕ್ಕಳಲ್ಲಿ, ಆಟ ಆಡೋದಕ್ಕೂ ಸಹ ತೊಂದರೆ ಆಗತ್ತೆ. ಅಲ್ದೇನೆ ಮಿಶ್ರ ನೂಲಿನ ಬಟ್ಟೆಗಳು ಅಥವಾ ರಾಸಾಯನಿಕ ಅಥವಾ ಏನೇನು ಕೃತಕ ನೂಲನ್ನ ಬಳಸ್ತಕ್ಕಂಥ ಬಟ್ಟೆಗಳನ್ನ ಅವರೇನಾದರೂ ಹಾಕೋ ಹಾಗಿದ್ರೆ ಅವರ ಒಳ ಉಡುಪುಗಳು ಒಂದು ಹತ್ತಿ ಬಟ್ಟೆಯವಾಗಿದ್ರೆ ಒಳ್ಳೆಯದು ಅಂತ ಹೇಳಿ. ಅಂದರೆ ಬನಿಯನ್ಗಳು ಅಥವಾ ನಿಕ್ಕರ್ಗಳು ಏನು ಹಾಕ್ತೀವಿ ಮಕ್ಕಳಿಗೆ ಅವು ಕಾಟನ್ನಿನವು ಆಗಿರಲೇಬೇಕು. ನಾವೇನಾದರೂ ಪಾಲಿಸ್ಟರ್ ಬಟ್ಟೆಯಿಂದ ಮಾಡತಕ್ಕಂಥ ಹಾಕಿದರೆ ಮಕ್ಕಳಲ್ಲಿ ರ್ಯಾಷಸ್ ಆಗುವಂಥ ಒಂದು ಸಂಭವನೀಯತೆ ಜಾಸ್ತಿ ಇರುತ್ತೆ. ಹಾಗೆ ಅವರಿಗೆ ಅತಿ ಉದ್ದನೆ ಇರುವಂತ ಬಟ್ಟೆಗಳು, ಲಂಗಗಳು ಆ ಥರದ್ದೆಲ್ಲಾನು ಹಾಕೋದು ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಅವು ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾ ಇರತ್ತೆ ಮಕ್ಕಳು. ಎಲ್ಲಾದರೂ ಕಾಲಲ್ಲಿ ಸಿಕ್ಕಾಕೊಂಡು ಎಡವಿ ಬಿದ್ದು ಏನಾದರೂ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನಾವು ಎಲೈನ್ ಫ್ರಾಕ್ಗಳಂತೀವಿ, ಟೀ ಶರ್ಟ್ಗಳಂತೀವಿ, ಪ್ಯಾಂಟ್ಗಳಂತೀವಿ ಅಂಥವು ಮಕ್ಕಳಿಗೆ ಆರಾಮದಾಯಕವಾಗಿರ್ತವೆ. ಹಾಗೇನೆ ಉಡುಪಿನಲ್ಲಿ ಜೇಬು ಇದ್ರೆ ಒಳ್ಳೆಯದು. ಒಂದು ಕರವಸ್ತ್ರನ ಅದರಲ್ಲಿ ಇಟ್ಟುಬಿಟ್ರೆ ಮಕ್ಕಳಿಗೆ ಶೆಕೆ ಆದರೆ ಅವು ಒರೆಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಶಿಲ್ಪ ಅವರೇ, ಚಿಕ್ಕ ಮಕ್ಕಳ ಆರೋಗ್ಯ ಮತ್ತು ಉಡುಪಿನ ಕಾಳಜಿ, ಬೇಸಿಗೆ ಸಮಯದಲ್ಲಿ ನಾವು ಏನೇನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ರಿ. ಇನ್ನೂ ಕೆಲವು ಪ್ರಶ್ನೆಗಳು ಉಳಿದಿರಬಹುದು, ಅಥವಾ ನಿಮ್ಮ ಮಾತುಗಳನ್ನು ಕೇಳಿದಾಗ ಇನ್ನೊಂದೆರಡು ಪ್ರಶ್ನೆಗಳು ನಮ್ಮ ಕೇಳುಗರ ಮನಸ್ಸಲ್ಲಿ ಹುಟ್ಟಿರಬಹುದು. ತಮ್ಮನ್ನು ಸಂಪರ್ಕಿಸಿ ತಿಳ್ಕೊಳ್ಬೇಕು, ತಮ್ಮ ಜೊತೆ ಮಾತನಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ತಾವು ಎಲ್ಲಿ ಲಭ್ಯ ಇರ್ತೀರಿ, ತಮ್ಮ ದೂರವಾಣಿ ಸಂಖ್ಯೆ ಏನು, ಆ ಬಗ್ಗೆ ಸ್ವಲ್ಪ ಹೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಹಗರಿ, ಬಳ್ಳಾರಿ ಜಿಲ್ಲೆ, ಇಲ್ಲಿ ಲಭ್ಯ ಇರ್ತೀನಿ. ಹಾಗೆಯೇ ನನ್ನ ದೂರವಾಣಿ ಸಂಖ್ಯೆ 9843 8989999. ಮತ್ತೊಂದು ಸಾರಿ ಹೇಳಿ, 9483 8989999. ಇದು ನನ್ನ ದೂರವಾಣಿ ಸಂಖ್ಯೆ ಆಗಿದೆ.